ಯೋಜನೆ ಜಾರಿಗೆ ಸಿದ್ದತೆ, ಸಚಿವ ಎಂಟಿಬಿ ನಾಗರಾಜ್. ರಾಜ್ಯಾದ್ಯಂತ ಕೋವಿಡ್ ಲಸಿಕೆ ವಿತರಣೆ ಕಾರ್ಯ ಚುರುಕು. ದೇಶಾದ್ಯಂತ ಚಿಲ್ಲರೆ ವ್ಯಾಪಾರ ವಹಿವಾಟು ಚೇತರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರಾಯಿತಿದು ಸಹಿಸಬೇಡ, ಯಾರೇ ತೊಂದರೆ ಕೊಟ್ಟರು, ಕಠಿಣ ಶಿಕ್ಷೆ ಅಥವಾ ಪೆಟ್ಟು ಕೊಟ್ಟರೆ, ತಪ್ಪು ಟಚ್ ಕೆಟ್ಟ ಮಾತು ಬಂದರೆ, ಫುಸ್ಲಾಯಿಸಿ ಆಸಿ ತೋರಿದರೆ, ವೇಕ್ ಅಪ್ ವೇಕ್ ಅಪ್ ವೇಕ್ ಅಪ್ ಕಿಡ್. ದುರ್ವ್ಯವಹಾರ, ಅಸಭ್ಯ ವರ್ತನೆ, ಕೆಟ್ಟ ಟಚ್ ಮತ್ತು ದುರುದ್ದೇಶ ಗುರುತಿಸಿರಿ. ಮನೆಯಲ್ಲಿ ಇದರ ಬಗ್ಗೆ ತಪ್ಪದೇ ತಿಳಿಸಿರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿಂಗಾರಿ ಜೋಳದ ಬೇಸಾಯ ಉತ್ಪಾದನಾ ತಾಂತ್ರಿಕತೆಗಳ ಮಹತ್ವ ಕುರಿತು ಡಾಕ್ಟರ್ ಸಿಎಂ ಕಾಲಿಬಾವಿ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಅನಂತರ ಹವಾಮಾನ ವರದಿಯನ್ನು ಸಹ ಕೇಳುವಿರಿ. ನಂತರ ಕೆಲವು ಕೃಷಿ ಗೀತೆಗಳು ಸಹ ಪ್ರಸಾರವಾಗಲಿವೆ. ಹಾಗಾದರೆ ರೈತ ಬಾಂಧವರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ಇಂದಿನ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ. ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಹಿಂಗಾರಿ ಜೋಳದ ಬೇಸಾಯ ಉತ್ಪಾದನಾ ತಾಂತ್ರಿಕತೆಗಳ ಮಹತ್ವ ಕುರಿತು ಡಾಕ್ಟರ್ ಸಿಎಂ ಕಾಲಿಬಾವಿ ಅವರೊಂದಿಗೆ ಸಂದರ್ಶನದೊಂದಿಗೆ. ಕೇಳುಗ ರೈತ ಬಾಂಧವರೇ, ತಮ್ಮೆಲ್ರಿಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೈತರ ಜೀವನದಲ್ಲಿ ಬಹಳಷ್ಟು ಕಾಲದಿಂದಲೂ ಕೂಡ ಅನೇಕ ಆಹಾರ ಧಾನ್ಯ ಬೆಳೆಗಳಲ್ಲಿ ಜೋಳ, ರಾಗಿ, ಸಜ್ಜೆ, ನವಣೆ, ಹೀಗೆ ಒಣ ಪ್ರದೇಶದಲ್ಲಿ ಮತ್ತು ನೀರಾವರಿ ಪ್ರದೇಶದಲ್ಲಿ ಹೇಳೋದಾದರೆ ಈ ಕಬ್ಬು, ಭತ್ತ, ಸೆಣಬು, ಹೀಗೆ ಬೇರೆ ಬೇರೆ ಅನೇಕ ಬೆಳೆಗಳು ನಮ್ಮ ರೈತರಿಗೆ ಆಹಾರ ಉತ್ಪಾದನೆಯನ್ನು ಹೆಚ್ಚು ಹೆಚ್ಚುಗೊಳಿಸಲಿಕ್ಕೆ, ರೈತರ ಜೀವನವನ್ನು ಸುಭದ್ರವಾಗಿ ಕಟ್ಟಿಕೊಳ್ಳಲಿಕ್ಕೆ ಸಹಕಾರಿಯಾದಂಥ ಬೆಳೆಗಳು. ಈ ದಿಶೆಯಲ್ಲಿ ಈ ಜೋಳ ಬೆಳೆ ಕೂಡ ಒಂದು ಪ್ರಮುಖ ಬೆಳೆ. ಇಂಥ ಒಂದು ಜೋಳ ನಮ್ಮ ರೈತರ ಜೀವನದಲ್ಲಿ ಬಹಳಷ್ಟು ಕಾಲದಿಂದಲೂ ಕೂಡ ನಿರಂತರವಾಗಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಒಂದು ಬೆಳೆಯೂ ಕೂಡ ಹೌದು. ನಮ್ಮ ರೈತರು ಈ ಹಿಂದೆಲ್ಲ ಮುಂಗಾರಿನ ಹಂಗಾಮಿಗೆ ಬೆಳೆಯುವಂಥ ಜೋಳ ಮತ್ತು ಹಿಂಗಾರಿನ ಹಂಗಾಮಿಗೆ ಬೆಳೆಯುವಂಥ, ಹೀಗೆ ಎರಡು ಸಂದರ್ಭದಲ್ಲಿ ಕೂಡ ಎರಡು ಹವಾಮಾನಕ್ಕೂ ಕೂಡ ಬೆಳೀತಾ ಇದ್ದಂಥ ಒಂದು ಕಾಲವಿತ್ತು. ಆದರೆ ಬದಲಾದಂಥ ವಾಸ್ತವ ದಿನಗಳಲ್ಲಿ ನಾವು ನೋಡೋದಾದರೆ ಇಂದು ಹಿಂಗಾರಿನ ಜೋಳ ಹಿಂದೆ ಹಿಂದೆ ಸರಿತ ಸರಿತ ರೈತರಿಂದ ಮತ್ತು ನಮ್ಮ ಆಹಾರ ಉತ್ಪಾದನೆಯ ಒಟ್ಟು ಸಮಗ್ರ ಘಟಕದಿಂದ ಎಲ್ಲವೊಂದು ಕಡೆ ದೂರವಾಗ್ತಾ ಇದೆ ಅನ್ನುವಂಥ ಆತಂಕಕಾರಿ ದಿನಗಳು ನಮ್ಮನ್ನು ಮತ್ತೆ ಮತ್ತೆ ಎಚ್ಚರಿಸ್ತಾ ಇವೆ. ಈ ನಿಟ್ಟಿನಲ್ಲಿ ಈ ಹಿಂಗಾರಿ ಜೋಳ ಹೇಗೆಲ್ಲ ನಮ್ಮ ರೈತರಿಗೆ ವರದಾನವಾಗಿದೆ ಮತ್ತು ಅದಕ್ಕೆ ಪೂರಕವಾಗಿ ಆಹಾರ ಧಾನ್ಯ ಬೆಳೆಗಳಲ್ಲಿ ಗಣನೀಯ ಪ್ರಮಾಣದ ಉತ್ಪಾದನೆ ಮತ್ತು ಆದಾಯವನ್ನು ನಮ್ಮ ರೈತರಿಗೆ ನೀಡಲಿಕ್ಕೆ ಸಹಕಾರಿಯಾಗಿತ್ತು. ಪ್ರಸಕ್ತ ದಿನಗಳಲ್ಲಿ ಈ ಹಿಂಗಾರಿನ ಜೋಳದ ಮಹತ್ವ ಮತ್ತು ಅದರ ಉತ್ಪಾದನಾ ತಾಂತ್ರಿಕ ಕ್ರಮಗಳು ಈ ಕುರಿತು ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೆಯೇ ಬೇಸಾಯ ಶಾಸ್ತ್ರಜ್ಞರು ಆಗಿರುವಂಥ ಡಾಕ್ಟರ್ ಸಿ ಎಂ ಕಾಲಿಬಾವಿ ಅವರೊಂದಿಗೆ ಈ ಹಿಂಗಾರಿ ಜೋಳದ ಉತ್ಪಾದನೆಯ ತಾಂತ್ರಿಕತೆ ಮತ್ತು ಆ ಬೆಳೆಯ ಮಹತ್ವ ಈ ಕುರಿತು ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ನಮಸ್ಕಾರ ಡಾಕ್ಟರ್, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ದಿವಸ ನಮ್ಮ ಹಿಂಗಾರಿ ಜೋಳದ ಬೇಸಾಯ ತಾಂತ್ರಿಕತೆಗಳ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಮಗೆ ಹಿಂದೆ ಅನೇಕ ವರ್ಷಗಳ ಕಾಲ ನಮಗೇನಾಗಿತ್ತು ಅಂತಂದ್ರೆ ಉತ್ತರ ಕರ್ನಾಟಕದ ಒಂದು ಮುಖ್ಯವಾದ ಒಂದು ಆಹಾರದ ಬೆಳೆ ಇದು. ಈ ಬೆಳೆಯನ್ನ ಸುಮಾರು ನಾವು ಒಂದು 10 ವರ್ಷದ ಹಿಂದಕ್ಕೆ ಹೋದ್ರೆ 91 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಹಿಂಗಾರಿ ಜೋಳದ ಬೆಳೆಯನ್ನು ಬೆಳೀತಾ ಇದ್ವಿ. ಪ್ರಸಕ್ತ ಸಾಲಿಗೆ ನಾವು ಏರಿಯಾಕ್ಕೆ ಬಂದ್ರೆ ಟೋಟಲ್ ಆಗಿ ಜೋಳದ ಬೆಳೆಯ ಒಂದು ಏರಿಯಾಕ್ಕೆ ನಾವು ಬಂದ್ರೆ ಅದರಲ್ಲಿ 11,47,000 ಹೆಕ್ಟೇರ್ ಪ್ರದೇಶ ಅಂದ್ರೆ ಸುಮಾರು ನಮಗೆ 18 ಲಕ್ಷ ಇದ್ದದ್ದು 11 ಲಕ್ಷಕ್ಕೆ ಟೋಟಲ್ ಏರಿಯಾ ಮುಂಗಾರು ಮತ್ತು ಹಿಂಗಾರು ಬೇಸಿಗೆ ಬೆಳೆಯಲ್ಲಿ ಬರ್ತಕ್ಕಂಥ ಕ್ಷೇತ್ರವನ್ನು ನಾವು ತೆಗೆದುಕೊಂಡ್ರೆ ತುಂಬ ಗಣನೀಯವಾಗಿ ಆ ಏರಿಯಾ ತುಂಬ ಕಡಿಮೆ ಆಗಿದೆ. ಮುಂಗಾರಿ ಜೋಳದ ಕ್ಷೇತ್ರ ಇರ್ಬೋದು, ಹಿಂಗಾರಿ ಜೋಳದ ಕ್ಷೇತ್ರವನ್ನು ನಾವು ತೆಗೆದುಕೊಂಡ್ರೆ ಮುಂಗಾರು ಮತ್ತು ಹಿಂಗಾರಿಗೆ ಸುಮಾರು 9 ಲಕ್ಷ ಹೆಕ್ಟೇರ್ ಪ್ರದೇಶ ಇದ್ದಿದ್ದು ಪ್ರಸಕ್ತ ಸಾಲಿನಲ್ಲಿ ನಾವು ಹಿಂಗಾರಿಗೆ 15 ಲಕ್ಷ ಹೆಕ್ಟೇರ್ ಪ್ರದೇಶ ಇತ್ತು 10 ವರ್ಷಗಳ ಹಿಂದೆ. ಅಷ್ಟೊಂದು ಏರಿಯಾ ಇವಾಗ ಅತಿ ಕಡಿಮೆಯಾಗಿ ಎಲ್ಲ ಮುಂಗಾರು ಹಿಂಗಾರು ಬೇಸಿಗೆಯನ್ನು ನಾವು ತೆಗೆದುಕೊಂಡ್ರೆ 50-60% ಮುಂಗಾರಿ ಜೋಳವನ್ನು ಹಾಕ್ತಕ್ಕಂಥ ಏರಿಯಾ ಗಣನೀಯವಾಗಿ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಅಲ್ಲಿ ರೈತರಿಗೆ ಜೋಳದಿಂದ ನಮಗೆ ಅತಿ ಲಾಭದಾಯಕ ಆಗಿಲ್ಲ, ಹೆಚ್ಚಿನ ನಮಗೆ ಮಾರುಕಟ್ಟೆ ಬೆಲೆ ಇಲ್ಲ ಅಂತಂದೇಳಿ ಎಲ್ಲ ರೈತರು ಏನು ಮಾಡ್ಯಾರ, ಜೋಳದ ಬದಲಾಗಿ ಮೆಕ್ಕೆಜೋಳ ಅಥವಾ ಗೋವಿನ ಜೋಳಕ್ಕೆ ಹೋಗಿ ನಮ್ಮ ಮುಂಗಾರಿ ಜೋಳದ ಕ್ಷೇತ್ರ ಕೂಡ ಕಡಿಮೆ ಆಗಿದೆ. ಅದಕ್ಕೆ ಹಿಂಗಾರಿ ಜೋಳದ ಒಂದು ಕ್ಷೇತ್ರವನ್ನು ತೆಗೆದುಕೊಂಡ್ರೆ ಅದು ಕೂಡ 100%-60% ಏರಿಯಾ ಕೂಡ ನಮಗೆ ಕಡಿಮೆ ಆಗಿದೆ. ಪ್ರಸಕ್ತ ಸಾಲಿನಲ್ಲಿ ನಮಗೆ ಉತ್ತರ ಕರ್ನಾಟಕದ ಬಳ್ಳಾರಿ ಇರ್ಬೋದು ಅಥವಾ ಕೊಪ್ಪಳ ಇರ್ಬೋದು, ಚಿತ್ರದುರ್ಗ, ಗುಲ್ಬರ್ಗ, ಬಿಜಾಪುರ, ಬೆಳಗಾವಿ, ಧಾರವಾಡ, ಈ ಒಂದು ಹಾವೇರಿ, ಇವು ಎಲ್ಲ ಜಿಲ್ಲೆಗಳನ್ನು ನಾವು ತೆಗೆದುಕೊಂಡ್ರೆ ಹಿಂಗಾರಿ ಬೆಳೆಯ ಕ್ಷೇತ್ರ ಗಣನೀಯವಾಗಿ ಕಡಿಮೆಯಾಗಿದೆ. ಇದಕ್ಕೆ ಮೂಲ ಕಾರಣ ಏನಂತಂದ್ರೆ ರೈತರು ಅನೇಕ ಕಾರಣಗಳನ್ನು ಹೇಳ್ತಾರೆ, ಇಲ್ಲ ಸರ್ ನಮಗೆ ಅದರಿಂದ ಬೆಳೀಲಿಕ್ಕೆ ಆಳುಗಳು ಸಿಗಂಗಿಲ್ಲ ಅದನ್ನು ಕಟ್ ಮಾಡಲಿಕ್ಕೆ ಅಂತ. ಈಗೆಲ್ಲ ಒಂದು ಫಾರ್ಮ್ ಮಷಿನರಿ ಬಂದಿರೋದ್ರಿಂದ ಯಾವುದೇ ರೀತಿಯಿಂದ ಏನು ತೊಂದರೆ ಅಲ್ಲ. ಇನ್ನೊಂದು ಏನಂದ್ರೆ ನಮ್ಮ ಹಿಂಗಾರಿ ಜೋಳದಿಂದನೇ ನಮ್ಮ ಉತ್ತರ ಕರ್ನಾಟಕದ ಒಂದು ಬಲಿಷ್ಠವಾದ ಒಂದು ಉತ್ತಮವಾದ ಒಂದು ಆಹಾರದ ಬೆಳೆ ಇದು. ಇದನ್ನು ನಮ್ಮ ರೈತರು ಒಂದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಆಹಾರದ ಜೊತೆಗೆ ದನಕರುಗಳಿಗೆ ಗುಣಮಟ್ಟದ ಒಂದು ಸೊಪ್ಪೆ ಸಿಗ್ತಾ ಇತ್ತು. ಅದನ್ನು ನಮ್ಮ ರೈತರು ಯಾವಾಗ ನಮಗೆ ಮಳೆಯ ಅಭಾವ ಕಡಿಮೆ ಆಯಿತು ಹಿಂಗಾರಿಗೆ, ಬರಬರ್ತಾ ದಿನಗಳಲ್ಲಿ ಮಳೆಯ ಏರುಪೇರುಗಳಿಂದ ನಮ್ಮ ರೈತರು ಈ ಒಂದು 4 ತಿಂಗಳ ಬೆಳೆ ಇರೋದ್ರಿಂದ ಈ ಏರಿಯಾ ಕ್ಷೇತ್ರವನ್ನು ಕಡಿಮೆ ಮಾಡಿಬಿಟ್ರು. ಅದಕ್ಕೆ ದಯಮಾಡಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಜಾಸ್ತಿ ಒತ್ತವನ್ನು ಕೊಡ್ತಾ ಇದ್ದು ಹೈಬ್ರಿಡ್ ಜೋಳ, ಹಿಂಗಾರಿ ಜೋಳ ಅಥವಾ ಮುಂಗಾರಿ ಜೋಳ ಬೆಳೀತಕ್ಕಂಥ ರೈತರಿಗೆ ಇಲ್ಲಿ ಕೂಡ ಒಂದು ಪ್ರೋತ್ಸಾಹ ಧನ ಇರೋದ್ರಿಂದ ಅದರ ಜೊತೆಗೆ ನಮ್ಮ ಮುಖ್ಯವಾಗಿರ್ತಕ್ಕಂಥ ಆಹಾರ ಮತ್ತು ದನಕರುಗಳಿಗೆ ಬೇಕಾಗಿರ್ತಕ್ಕಂಥ ಸೊಪ್ಪು ಮೇವು ಅಂತ ನಾವೇನು ಕರಿತೀವಿ, ಇದು ಗುಣಮಟ್ಟದ ಒಂದು ದನಕರುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮೇವಿನ ಬೆಳೆ ಇದು. ಅದಕ್ಕೆ ದಯಮಾಡಿ ಎರಡು ರೀತಿಯಿಂದ ನಮಗೆ ಅನುಕೂಲ ಇದೆ. ಅದಕ್ಕೆ ರೈತ ಬಾಂಧವರು ಯಾವುದೇ ಕಾಲಕ್ಕೂ ಹಿಂಗಾರಿ ಬೆಳೆಗಳಲ್ಲಿ ಕಪ್ಪು ಜಮೀನಲ್ಲಿ ತಪ್ಪದೆ ನಾವು ಹಿಂಗಾರಿ ಜೋಳದ ಬೆಳೆಗಳನ್ನು ಬೆಳೀಲಿಕ್ಕೆ ನಮ್ಮ ರೈತರು ಮುಂದಾಗಬೇಕು. ಈಗಾಗಲೇ ನಾವು ಮಾರುಕಟ್ಟೆಯಲ್ಲಿ ಬಿಳಿಜೋಳದ ರೇಟನ್ನು ತೆಗೆದುಕೊಂಡಾಗ ಸುಮಾರು 40 ರೂಪಾಯಿದಿಂದ ಹಿಡಿದು 50 ರೂಪಾಯಿಗೆ ಕೆಜಿ ಇದೆ. ಅದಕ್ಕೆ ಅಕ್ಕಿಯನ್ನು ಮೀರಿ ಇದರ ಒಂದು ಬೆಲೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ದಯಮಾಡಿ ರೈತರು ಇದನ್ನು ಬೆಳೀಲಿಕ್ಕೆ ಹೆಚ್ಚೆಚ್ಚು ರೈತರು ಮುಂದಾಗಬೇಕು. ಪ್ರಸಕ್ತ ಸಾಲಿನಲ್ಲಿರ್ತಕ್ಕಂಥ ಯಾವ್ಯಾವ ತಳಿಗಳು ಸೂಕ್ತವಾಗಿರ್ತಕ್ಕಂಥ ತಳಿಗಳು ನಮ್ಮ ಹಿಂಗಾರಿ ಬೆಳೆಗಳಿಗೆ ಬರ್ತವು ಅಂತಂದ್ರೆ ಒಂದು ಕುಸ್ಕಿ ಬೆಳೆ ಹಾಗೆ ತೆಗೆದುಕೊಂಡ್ರೆ ಮಾಲ್ದಂಡಿ ಅಂತ ಒಂದು ತಳಿ ಇದೆ, ಮೂಗುತಿ ಅಂತಕ್ಕದ್ದು ತಳಿ ಇದೆ, ಅದರ ಜೊತೆಗೆ ಹಿಂಗಾರಿಯಲ್ಲಿ DSV 5 ಅಂತಕ್ಕದ್ದು ತಳಿಗಳಿದೆ. ಅಂದರೆ ಬೇಸಿಗೆ ಜೋಳವನ್ನು ಬೆಳೀತಕ್ಕಂಥ ನೀರಾವರಿ ಕ್ಷೇತ್ರಕ್ಕೆ DSV 6 ಅಂತಕ್ಕದ್ದು ತಳಿ ಇದೆ. ಆದರೆ ಇತ್ತೀಚೆಗೆ ನಮಗೆ ಮಾಲ್ದಂಡಿ, ಮೂಗುತಿ ಇರ್ಬೋದು, ಬಿಜಾಪುರ ಜೋಳ ಇರ್ಬೋದು, ಅಣ್ಣಿಗೇರಿ ಒಂದು ಇರ್ಬೋದು. ಇದರಲ್ಲಿ ಉತ್ತಮವಾಗಿರ್ತಕ್ಕಂಥ ತಳಿಗಳು ಅಂದ್ರೆ ಡಿ ಎಸ್ ವಿ 5 ಅಂತಕ್ಕದ್ದು ಕೂಡ ನಮ್ಮ ವಲಯಕ್ಕೆ, ಉತ್ತರ ಕರ್ನಾಟಕದ ವಲಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ತಳಿ ಇದು. ಈ ತಳಿನ ನಮ್ಮ ರೈತರು ಹಿಂಗಾರಿಯಲ್ಲಿ ಬೆಳೆಯೋದಕ್ಕಿಂತ ಮೊದಲು ಹೊಸ ತಳಿಗಳ ಒಂದು ಬೀಜಗಳ ಆಯ್ಕೆಯನ್ನು ಮಾಡಿಕೊಂಡು ಆ ತಳಿಗಳನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ರಾಯಚೂರು ಅಥವಾ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಇದರ ಒಂದು ಬೀಜಗಳ ಲಭ್ಯತೆ ಇದ್ದು ಇದರ ಸದುಪಯೋಗವನ್ನು ಪಡ್ಕೊಂಡು ನಾವು ಹಿಂಗಾರಿ ಬೆಳೆಗಳನ್ನು ಬೆಳೀಲಿಕ್ಕೆ ನಮ್ಮ ರೈತರು ಮುಂದಾಗಬೇಕು. ಹಿಂಗಾರಿ ಜೋಳದ ಬೆಳೆಯನ್ನು ಬೆಳೆಯುವಾಗ ಬೀಜೋಪಚಾರವಾಗಿ ನಾವು ಏನನ್ನು ಮಾಡಬೇಕು ಜೋಳಕ್ಕೆ ಅಂದ್ರೆ, ಅಜೋಸ್ಪರಿಲಮ್ ಸುಮಾರು 12 ಗ್ರಾಮ್, ಅಜೋಸ್ಪರಿಲಮ್ಮು 12 ಗ್ರಾಮ್ ಟ್ರೈಕೋಡರ್ಮ ಪುಡಿಯನ್ನು ತೆಗೆದುಕೊಳ್ಬೇಕು ಪ್ರತಿ ಎಕರೆಗೆ. ಅಜೋಸ್ಪರಿಲಮ್ಮು ಪ್ರತಿ ಎಕರೆಗೆ 200 ಗ್ರಾಮ್ ಮತ್ತು ಪಿ ಎಸ್ ಬಿ ರಂಜಕ ಕರಗಿಸುವ ಜೀವಾಣು 150-200 ಗ್ರಾಮನ್ನು ತೆಗೆದುಕೊಳ್ಬೇಕು. ಗಂಧಕ 1-6 ಗ್ರಾಮ್, ಆಮೇಲೆ ಕ್ಯಾಲ್ಸಿಯಂ ಕ್ಲೋರೈಡ್ 1-12 ಗ್ರಾಮ್ ಪ್ರತಿ ಎಕರೆ ಬೀಜಕ್ಕೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಒಂದು ಜೈವಿಕ ಗೊಬ್ಬರಗಳು ಮುಖ್ಯವಾಗಿ ಬಳಸಬೇಕಾಗಿರೋದು ಅಜೋಸ್ಪರಿಲಮ್ಮು, ಟ್ರೈಕೋಡರ್ಮ ಮತ್ತು ಪಿ ಎಸ್ ಬಿ. ಇದನ್ನು ತಪ್ಪದೇ ಬೀಜೋಪಚಾರವಾಗಿ ನಮ್ಮ ರೈತರು ಬಳಸಬೇಕು. ಅಜೋಸ್ಪರಿಲಮ್ಮನ್ನು ಬಳಸೋದ್ರಿಂದ ನಾವು ಯೂರಿಯಾದ ಪ್ರಮಾಣವನ್ನು 20-25% ನಾವು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ರಂಜಕ ಕರಗಿಸುವ ಜೀವಾಣುವನ್ನು ನಾವು ಬಳಕೆ ಮಾಡೋದ್ರಿಂದ 10-15% ಡಿ ಎ ಪಿ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಬೋದು. ಟ್ರೈಕೋಡರ್ಮ ಪುಡಿಯನ್ನು ಬೀಜೋಪಚಾರವಾಗಿ ನಾವು ಬಳಸೋದ್ರಿಂದ ಬೇರು ಕೊಳೆ ರೋಗ ಮತ್ತು ಕಾಂಡ ಕೊಳೆಯ ರೋಗ ಏನು ಬರ್ತಾವಲ್ಲ ಇದನ್ನು ತಡೆಗಟ್ಟತಕ್ಕಂಥ ಒಂದು ಸಂದರ್ಭ ಕೂಡ ನಾವು ಬೀಜೋಪಚಾರದಿಂದನೇ ಕೈಗೊಳ್ಳಬೇಕಾಗಿದೆ. ಅದರ ಜೊತೆಗೆ ಗಂಧಕವನ್ನು 6 ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರವಾಗಿ ನೀವೇನು ಮಾಡ್ತೀರಿ ಅದನ್ನು ತಪ್ಪದೇ ಕೈಗೊಳ್ಳಬೇಕು. ಇನ್ನು ಕ್ಯಾಲ್ಸಿಯಂ ಕ್ಲೋರೈಡನ್ನು ಯಾಕೆ ಮಾಡಬೇಕು ನಾವು ಬೀಜೋಪಚಾರ ಅಂದ್ರೆ, ಕ್ಯಾಲ್ಸಿಯಂ ಕ್ಲೋರೈಡನ್ನು ಬಳಕೆ ಮಾಡುವ ಪದ್ಧತಿ ಹೇಗೆ, ಇದನ್ನು ಬಳಸೋದ್ರಿಂದ ಏನು ನಮ್ಮ ಬೆಳೆಗಳಿಗೆ ಲಾಭ ಇದೆ. ನಾವು 1 ಎಕರೆ ಬೀಜವನ್ನು ಎಷ್ಟು ಪ್ರಮಾಣ ಬೇಕಾಗುತ್ತೆ ಅಂದರೆ 2.5-3 ಕೆ ಜಿ ಪ್ರತಿ ಎಕರೆಗೆ ಬೀಜದ ಪ್ರಮಾಣ ಬೇಕಾಗುತ್ತೆ. ಇಷ್ಟು ಪ್ರಮಾಣದ ಬೀಜವನ್ನು ತೆಗೆದುಕೊಂಡು 12 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡು ಅದು ಸಿಗದೇ ಇದ್ದಲ್ಲಿ ಸುಣ್ಣದ ಪೌಡ್ರನ್ನು 10-12 ಗ್ರಾಮ್ ನಾವೇನು ಮಾಡಬೇಕು, 1 ಎಕರೆ ಬೀಜವನ್ನು ಒಂದು ನೀರಿನ ತೊಟ್ಟಿಯಲ್ಲಿ ಒಂದು ನೀರಲ್ಲಿ ನೆನೆ ಇಡಬೇಕು. ನೆನೆ ಇಡುವಾಗ 10-12 ಗ್ರಾಮ್ ಕ್ಯಾಲ್ಸಿಯಂ ಕ್ಲೋರೈಡನ್ನು ನಾವು ತಪ್ಪದೇ ಬಳಕೆ ಮಾಡಬೇಕು. ಮಾಡೋದ್ರಿಂದ ಈ ಬರ ನಿರೋಧಕ ಶಕ್ತಿ ನಮ್ಮ ಬೆಳೆಗಳಿಗೆ ಬರುತ್ತೆ. ಅದಕ್ಕೆ ತಪ್ಪದೇ ನಾವೇನು ಮಾಡಬೇಕು, ಬೀಜೋಪಚಾರವಾಗಿ ಬೀಜವನ್ನು ನೆನೆ ಇಡೋದ್ರಿಂದ ಕೂಡ ನಾವು ಉತ್ತಮ ಇಳುವರಿಯನ್ನು ನಾವು ಪಡ್ಕೊಳ್ಬೋದು. ಕ್ಯಾಲ್ಸಿಯಂ ಕ್ಲೋರೈಡ್ ಸುಣ್ಣದ ಪುಡಿಯನ್ನು ನಾವು ನೆನೆ ಹಾಕೋದ್ರ ಜೊತೆಗೆ ಅದರಲ್ಲೇ ಕೂಡ ನಮ್ಮ ರೈತರು ಗೋಮೂತ್ರವನ್ನು ಕೂಡ ನಾವು ಬಳಕೆ ಮಾಡ್ಬೋದು. ಗೋಮೂತ್ರದಲ್ಲಿ ಕೂಡ ನಾವು ಈ ಬೀಜವನ್ನು ನೆನೆ ಇಟ್ಟು ಬಿತ್ತನೆ ಕೈಗೊಳ್ಳೋದ್ರಿಂದ ಕೂಡ ನಾವು ಬರ ನಿರೋಧಕ ಶಕ್ತಿ ಬರುತ್ತೆ. ಅದರ ಜೊತೆಗೆ ಯೂನಿಫಾರ್ಮ್ ಆಗಿ ನಮಗೆ ಒಂದೇ ಥರದ ಮೊಳಕೆ ಪ್ರಮಾಣವನ್ನು ಕೂಡ ನಾವು ಕಾಣ್ಬೋದು. ಅದರ ಜೊತೆಗೆ ತೇವಾಂಶ ಕಡಿಮೆ ಇದ್ದರೂ ಕೂಡ ನಮಗೇನಾಗುತ್ತೆ, ಉತ್ತಮವಾದ ಇಳುವರಿಯನ್ನು ನಾವು ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದಕ್ಕೆ ತಪ್ಪದೇ ನಾವು ಬೀಜವನ್ನು ನೆನೆಯಿಟ್ಟು ಬಿತ್ತೋದ್ರಿಂದ ಅದರಲ್ಲಿ ಕೂಡ ಸುಣ್ಣದ ಪುಡಿಯನ್ನು ಕ್ಯಾಲ್ಸಿಯಂ ಕ್ಲೋರೈಡನ್ನು ಬಳಕೆ ಮಾಡಿ ನೆನೆಯಿಟ್ಟು ಬೀಜವನ್ನು ನಾವೇನು ತೆಗಿತೇವೆ, ಸುಮಾರು 8 ತಾಸು ನೆನೆ ಇಡಬೇಕಾಗುತ್ತೆ. ಜೋಳವನ್ನು 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜವನ್ನು 8 ತಾಸು ನೆನೆ ಇಡೋದ್ರ ಜೊತೆಗೇ ಸುಣ್ಣದ ಪುಡಿಯನ್ನು ಹಾಕಿ ನೆನೆ ಇಡಬೇಕಾಗತ್ತೆ. ಅದನ್ನು ನಾವು 8 ತಾಸು ಆದಮೇಲೆ ಬೆಳಗ್ಗೆ ನಾವು ಬೀಜವನ್ನು ಕಡೆಗೆ ತೆಗೆದಾಗ ಅಜೋಸ್ಪರಿಲಮ್ಮು, ಪಿ ಎಸ್ ಪಿ, ಟ್ರೈಕೋಡರ್ಮ ಪುಡಿಯನ್ನು ಬೀಜೋಪಚಾರವಾಗಿ ಬಳಸಿ ಅದನ್ನು ನೆರಳಲ್ಲಿ ನಾವು 1-2 ತಾಸು ನೆನೆಸಿ ನೆರಳಲ್ಲಿ ಬೀಜವನ್ನು ನಾವೇನು ಆರೆ ಹಾಕಬೇಕಾಗತ್ತೆ. ಅದಾದ ನಂತರ ನಾವು ಬಿತ್ತನೆಗೆ ನಮ್ಮ ಬೀಜವನ್ನು ತೆಗೆದುಕೊಂಡು ಹೋಗಬೇಕು. ಇದು ಎಕರೆಗೆ ನಾವು ಬೇಕಾಗಿರ್ತಕ್ಕಂಥ ಬೀಜದ ಪ್ರಮಾಣ, ಜೈವಿಕ ಗೊಬ್ಬರ, ಸುಣ್ಣದ ಪುಡಿ, ಏನು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತವಲ್ಲ, ಇದು ನಮ್ಮ ಹಿಂಗಾರಿ ಬೆಳೆಗಳಲ್ಲಿ ತೇವಾಂಶದ ಒಂದು ಕೊರತೆ ಇರೋದ್ರಿಂದ ತಪ್ಪದೇ ಬೀಜವನ್ನು ನೆನೆ ಹಾಕಿ 6-8 ತಾಸು ತಪ್ಪದೇ ನಮ್ಮ ರೈತರು ಬೀಜವನ್ನು ನೆನೆ ಹಾಕಿ ಬಿತ್ತೋದ್ರಿಂದ ಬರ ನಿರೋಧಕ ಶಕ್ತಿ ಬರುತ್ತೆ. ಆಮೇಲೆ ತೇವಾಂಶದ ಕೊರತೆ ಇದ್ದರೂ ಕೂಡ ನಾವು ಹೆಚ್ಚಿನ ಇಳುವರಿಯನ್ನು ನಾವು ಪಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇನ್ನು ಪ್ರತಿ ಎಕರೆಗೆ ಎಷ್ಟು ನಾವು ರಾಸಾಯನಿಕ ಗೊಬ್ಬರವನ್ನು ನಾವು ಬಳಸಬೇಕಾಗತ್ತೆ, ಪ್ರತಿ ಎಕರೆಗೆ 20 ಕೆ ಜಿ ಸಾರಜನಕ, 10 ಕೆ ಜಿ ರಂಜಕ, 6 ಕೆ ಜಿ ಪೊಟ್ಯಾಸನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಇದನ್ನು ನಾವು ಏನು ಮಾಡಬೇಕು, ಬಿತ್ತುವ ಸಂದರ್ಭದಲ್ಲಿ ನಮ್ಮ ರೈತರು 20 ಕೆ ಜಿ ಸಾರಜನಕ ಹಾಕ್ಬೇಕಂದ್ರೆ 40-45 ಕೆ ಜಿ ನಾವೇನು ಮಾಡಬೇಕು, ಯೂರಿಯಾವನ್ನು ತೆಗೆದುಕೊಳ್ಬೇಕು. ಆಮೇಲೆ 10 ಕೆ ಜಿ ರಂಜಕವನ್ನು ನಾವು ಮಾಡಬೇಕಂದ್ರೆ 20-22 ಕೆ ಜಿ ರಂಜಕ ಡಿ ಎ ಪಿಯನ್ನು ನಾವು ಬಳಕೆ ಮಾಡಬೇಕು. ಅದರ ಜೊತೆಗೆ 5-10 ಕೆ ಜಿ ಪೊಟ್ಯಾಸನ್ನು ತೆಗೆದುಕೊಂಡು ಬಿತ್ತುವ ಸಂದರ್ಭದಲ್ಲೇ ನಮ್ಮ ರೈತರು ಹಿಂಗಾರಿ ಜೋಳವನ್ನು ಬಿತ್ತನೆ ಕೈಗೊಳ್ಳುವಾಗಲೇ ನಾವೇನು ಮಾಡಬೇಕು, ಈ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡಬೇಕು. ಬಿತ್ತಿದ ಮೇಲೆ ನಮಗೇನಾದರೂ ಅಲ್ಲಿ ಪೋಷಕಾಂಶಗಳ ಕೊರತೆ ಬಂತು ಅಂತಂದಾಗ, ಬಿತ್ತಿ ಒಂದು ತಿಂಗಳ ನಂತರ ನಾವು ತಪ್ಪದೆ 19-19 ಏನು ಬರುತ್ತಲ್ಲ ಅದನ್ನು 10 ಗ್ರಾಂ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ನಾವು ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಸಿಂಪರಣೆ ಮೂಲಕ ಕೂಡ ನಾವು ಪೋಷಕಾಂಶಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಅಲ್ಲಿ ಏನಾದರೂ ಯೂರಿಯಾದ ಕೊರತೆ, ಡಿ ಎ ಪಿ ಅಥವಾ ಪೊಟ್ಯಾಸ್ ಕೊರತೆ ಇರೋದ್ರಿಂದ ಅದನ್ನು ಕೂಡ ನಾವೇನು ಮಾಡ್ಬೋದು, ಸಿಂಪರಣೆ ಮೂಲಕ ಕೂಡ ನಾವು ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಉತ್ತಮ ಇಳುವರಿಯನ್ನು ಕೂಡ ನಾವು ಪಡ್ಕೊಳ್ಬೋದು. ಅದರ ಜೊತೆಗೆ ರಾಸಾಯನಿಕ ಗೊಬ್ಬರ ಇನ್ನು ನಮ್ಮ ರೈತರು ಬಿತ್ತನೆ ಕೈಗೊಳ್ತಾರೆ, ಇನ್ನು ಆಳಿನ ಒಂದು ಸಮಸ್ಯೆ ಎಲ್ಲಿರ್ತೈತಿ, ಹಿಂಗಾರಿ ಜೋಳವನ್ನು ಬಿತ್ತದ ದಿವಸ ಅಥವಾ ಮಾರನೇ ದಿವಸ ಯಾವ ಕಳೆನಾಶಕ ಹುಲ್ಲು ಬರಲಾರ್ದಂಗೆ ನೋಡಿಕೊಳ್ಬೇಕಾಗುತ್ತೆ, ಕಳೆಯ ನಿರ್ವಹಣೆಯನ್ನು ಯಾವ ರೀತಿಯಾಗಿ ನಾವು ಮಾಡ್ಬೋದು, ಬಿತ್ತದ ದಿವಸ ಅಥವಾ ಮಾರನೇ ದಿವಸ ಅಟ್ರಾಜಿನ್ನು ಅಥವಾ ಸಿಮ್ಯಾಜಿನ್ ಅನ್ನುವ ಕಳೆನಾಶಕವನ್ನು ಪ್ರತಿ ಎಕರೆಗೆ 900-1 ಕೆಜಿ ತೆಗೆದುಕೊಂಡು 300 ಲೀಟ್ರ್ ನೀರಿನಲ್ಲಿ, 250-300 ಲೀಟ್ರ್ ನೀರಿನಲ್ಲಿ ಆ ಕಳೆನಾಶಕವನ್ನು ಬಳಸಿ ನಂತರ ನೆಲಕ್ಕೆ ನಾವು ಸಿಂಪರಣೆ ಮಾಡೋದ್ರಿಂದ ಹಿಂಗಾರಿ ಜೋಳದಲ್ಲಿ ಬರ್ತಕ್ಕಂಥ ಕಳೆಯನ್ನು ಸುಲಭವಾಗಿ ನಾವು ಹತೋಟಿ ಮಾಡ್ಬೋದು. ಇನ್ನು ಅಲ್ಲಿ ನಮಗೆ ಯಾವಾಗ ತೇವಾಂಶದ ಕೊರತೆ ಇತ್ತು ಅಂದಾಗ ನಮ್ಮ ರೈತರು ತಪ್ಪದೆ 2-3 ಸಾರಿ ನಾವು ರಿಪೀಟೆಡ್ ಎಡೆ ಹೊಡೆಯೋದ್ರಿಂದ ನಾವು ಮಣ್ಣಿನ ತೇವಾಂಶ ಏನಿರ್ತೈತಲ್ಲ, ಬೇರುಗಳು ಗಾಳಿ ಆಡಬೇಕು, ಬೇರುಗಳ ಗಾಳಿ ಆಡುವಿಕೆಯಿಂದನೂ ಕೂಡ ನಮಗೇನಾಗುತ್ತೆ ಈ ವಾತಾವರಣದಾಗಿರ್ತಕ್ಕಂಥ ತೇವಾಂಶ ಮತ್ತು ಬಿದ್ದಂಥ ಮಳೆ ನೀರು ಏನಾಗುತ್ತೆ ನೇರವಾಗಿ ಭೂಮಿ ಒಳಗೆ ಇಂಕೊಳ್ಳುತ್ತೆ. ಅವಾಗ ಏನಾಗುತ್ತೆ ನಮಗೆ ಉತ್ತಮವಾದ ಒಂದು ಇಳುವರಿಯನ್ನು ತೆಗೆದುಕೊಳ್ಬೋದು, ಕಳೆಯ ನಿರ್ವಹಣೆಯನ್ನು ಕೂಡ ಆಗುತ್ತೆ. ಅದರ ಜೊತೆಗೆ ಇಳಿಜಾರಿಗೆ ಅಡ್ಡಲಾಗಿ ಹಿಂಗಾರಿ ಜೋಳದ ಬೆಳೆಯನ್ನು ಬಿತ್ತನೆಗೆ ನಮ್ಮ ರೈತರು ಕೈಗೊಳ್ಬೇಕು. ಅಲ್ಲಿ 2-3 ಸಾರಿ ಎಡೆ ಹೊಡೆಯೋದು, 1 ಸಾರಿ ಕೈಗಳೆಯನ್ನು ತೆಗೆಯೋದ್ರಿಂದ ಆ ಒಂದು ಹಿಂಗಾರಿ ಜೋಳದಲ್ಲಿ ಬರ್ತಕ್ಕಂಥ ಹುಲ್ಲನ್ನು ನಾವು ಸುಲಭವಾಗಿ ಹತೋಟಿಯಲ್ಲಿ ಇಡಬಹುದು. ಈ ರೀತಿ ನಾವು ವೈಜ್ಞಾನಿಕ ರೀತಿಯಿಂದ ಬೇಸಾಯವನ್ನು ನಾವು ಮಾಡೋದ್ರಿಂದ ಉತ್ತಮವಾದ ಒಂದು ಇಳುವರಿಯನ್ನು ನಾವು ತೆಗೆದುಕೊಳ್ಬೋದು. ಇನ್ನು ಅಂತರ ಬೆಳೆಯಾಗಿ ಜೋಳದಲ್ಲಿ ಏನೇನು ಕೈಗೊಳ್ಬೋದು, ಹಿಂಗಾರಿ ಜೋಳದಲ್ಲಿ ಬಿತ್ತುವಾಗ ನಾವು ಏನು ಕೈಗೊಳ್ಬೋದು ಅಂದರೆ ಅಗಸಿಯನ್ನು ಮಿಶ್ರ ಬೆಳೆಯಾಗಿ ನಾವು ತೆಗೆದುಕೊಳ್ಳೋದ್ರಿಂದ ಎಡಿಷ್ನಲ್ ಇನ್ಕಮ್ ಹೆಚ್ಚಿನ ಆದಾಯವನ್ನು ಕೂಡ ನಾವು ತೆಗೆದುಕೊಳ್ಬೋದು. ಅಲ್ಲಿ ನಾವು ಬಿತ್ತುವಾಗ ಹಿಂಗಾರಿ ಅಲ್ಲಿ ಅಂತರವನ್ನು ಎಷ್ಟು ಕಾಪಾಡಿಕೊಳ್ಬೇಕಂದ್ರೆ ರೈತರು ಸಾಲಿಂದ ಸಾಲಿಗೆ ನಾವು 1.5 ಅಡಿಯನ್ನು ಇಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಒಂದು ಮಳೆಯ ಅಭಾವ ಇರೋದ್ರಿಂದ ಬಿತ್ತುವ ಸಂದರ್ಭದಲ್ಲಿ ರೈತರು 2 ಅಡಿಯನ್ನು ಬಿತ್ತೋದ್ರಿಂದ ಏನಾಗುತ್ತೆ ನಮಗೆ ಉತ್ತಮವಾದ ಒಂದು ಇಳುವರಿಯನ್ನು ತೆಗೆದುಕೊಳ್ಬೋದು. ಅದರ ಜೊತೆಗೆ ಮಳೆಯ ನೀರನ್ನು ಕೂಡ ನಮಗೇನಾಗುತ್ತೆ ಮಳೆಯ ಕೊರತೆ ಆದರೂ ಕೂಡ ಸಸಿಗಳು ತೇವಾಂಶದ ಕೊರತೆಯಿಂದ ನಮಗೆ ಇಳುವರಿ ಕುಂಠಿತ ಆಗಂಗಿಲ್ಲ. ಅದಕ್ಕೆ 1.5 ಅಡಿ ಬದಲಾಗಿ ಮಳೆ ಆಶ್ರಿತದಲ್ಲಿ ಬಿತ್ತಕ್ಕಂಥ ರೈತರು 1.5 ಅಡಿಯಿಂದ 2 ಅಡಿಯಲ್ಲಿ ಕೂಡ ನಾವು ಹಿಂಗಾರಿ ಜೋಳದ ಬೆಳೆಯನ್ನು ಬಿತ್ತನೆ ಕೈಗೊಳ್ಬೋದು. ಅದರ ಜೊತೆಗೆ ಪ್ರತಿ 10-15 ಸಾಲಿಗೆ ಒಂದು ಆಳವಾದ ಒಂದು ಎಡೆ ಹೊಡೆಯೋದ್ರಿಂದ ಬದುಗಳನ್ನು ಬಿಡೋದ್ರಿಂದ ಬಿದ್ದಂಥ ಮಳೆಯ ನೀರು ಕೂಡ ನಮಗೇನಾಗುತ್ತೆ ಅಲ್ಲಿ ತೇವಾಂಶ ಹಿಡಿದುಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ತಪ್ಪದೆ ಮಿಶ್ರ ಬೆಳೆಯಾಗಿ ಅಗಸಿಯನ್ನು ಕೂಡ ನಾವು ಬೆಳಿಲಿಕ್ಕೆ ನಮ್ಮ ರೈತರು ಮುಂದಾಗಬೇಕು. 1ಕ್ಕಿಂತ ಹೆಚ್ಚು ಬೆಳೆಯನ್ನು ನಮ್ಮ ಜಮೀನಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ ನಾವು ಉತ್ತಮವಾದ ಒಂದು ಇಳುವರಿಯನ್ನು ತೆಗೆದುಕೊಳ್ಳೋಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಏನಾದರೂ ನಿಮಗೆ ಮಾಹಿತಿ ಬೇಕಾದಲ್ಲಿ ಹತ್ತಿರವಿರುವ ಕೃಷಿ ವಿಜ್ಞಾನ ಕೇಂದ್ರ, ಸಂಶೋಧನಾ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರ, ಕೃಷಿ ವಿಶ್ವವಿದ್ಯಾಲಯದ ತಜ್ಞರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು. ಈ ಒಂದು ಬೇಸಾಯ ಕ್ರಮದಲ್ಲಿ ಏನಾದರೂ ನಮ್ಮ ರೈತರಿಗೆ ಮಾಹಿತಿ ಬೇಕಾದಲ್ಲಿ ತಪ್ಪದೇ ನಮ್ಮ ನಂಬರ್ಗೂ ಕೂಡ ನೀವು ಸಂಪರ್ಕವನ್ನು ಇಟ್ಕೊಳ್ಬೋದು. ನನ್ನ ಹೆಸರು ಡಾಕ್ಟರ್ CM ಕಾಲಿಬಾವಿ ಅಂತ, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ. 98-45-67-4-5 9845-67-5485 ಈ ನಂಬರ್ಗೆ ಕೂಡ ನೀವು ಮಾಹಿತಿಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಡಾಕ್ಟರ್ CM ಕಾಲಿಬೆ ಅವರು, ಇದುವರೆಗೆ ಈ ಹಿಂಗಾರಿ ಜೋಳದ ಮಹತ್ವ ಮತ್ತು ಈ ಬೆಳೆಯ ಒಂದು ಉಪಯುಕ್ತತೆ ವಿಶೇಷವಾಗಿ ನಮ್ಮ ರೈತರಿಗೆ ಹಾಗೂ ನಮ್ಮ ಆಹಾರ ಉತ್ಪಾದನೆಯಲ್ಲಿ ಈ ಬೆಳೆಯ ಪ್ರಾಮುಖ್ಯತೆ ಹಿಂದಿನ ದಿನಗಳಿಗೆ ಮತ್ತು ಪ್ರಸಕ್ತ ದಿನಗಳಿಗೆ ಹೋಲಿಕೆ ಎಲ್ಲ ವಿಷಯಗಳನ್ನು ಕೂಡ ಬಹಳ ವೈಜ್ಞಾನಿಕವಾಗಿ ಮಾರ್ಮಿಕವಾಗಿ ನಮ್ಮ ರೈತರಿಗೆ ಮನ ಮುಟ್ಟುವಂತೆ ತಿಳಿಸಿದ್ದೀರಿ. ಹಾಗೆಯೇ ಈ ಜೋಳದ ಉತ್ಪಾದನೆಯ ತಾಂತ್ರಿಕತೆಯ ಬಗ್ಗೆಯೂ ಕೂಡ ಬಹಳ ಮಹತ್ವವಾದ ವಿಚಾರಗಳನ್ನು ತಿಳಿಸಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ. ಇದುವರೆಗೆ ಹಿಂಗಾರಿ ಜೋಳದ ಬೇಸಾಯ ಉತ್ಪಾದನಾ ತಾಂತ್ರಿಕತೆಗಳ ಮಹತ್ವ ಕುರಿತು ಡಾಕ್ಟರ್ CM ಕಾಲಿಬಾವಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಪ್ರಸಾದ್. ರೈತ ಬಾಂಧವರೇ, ಈಗ ಕೇಳಿ